ಇರಬೇಕು. ತಲೆ ಸ್ವಲ್ಪ ಕೆಲಸ ಮಾಡಬೇಕು, ತಲೆ ಕೆಲಸ ಮಾಡಿದ ದೇಹ. ಅದಕ್ಕೆ ಯಾವ ಆಹಾರ ತಿಂದರೆ ಮನಸ್ಸು ದುರ್ಬಲ ಆಗುತ್ತೋ, ಆಹಾರದಿಂದ ದುರ್ಬಲ ಆಗುತ್ತೆ, ಅದರ ಶಕ್ತಿ ಗ್ರಾಸ ಆಗುತ್ತೆ, ಸ್ಮರಣ ಶಕ್ತಿ. ಕೆಲವು ಆಹಾರಗಳನ್ನು ತಿಂದರೆ ಅದರಿಂದ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಆಗುತ್ತೆ, ದೇಹಕ್ಕೆ ಬಾರಿ ಒಳ್ಳೆ. ಅಂತ ಆಹಾರವನ್ನು ದೇಹಕ್ಕೆ ಒಳ್ಳೆದಾದ ತಿನ್ನಬಾರದು. ಹೀಗೆ ನೀನೀಗ ಊಟ ಮಾಡಿದಿ, ಋಷಿಗಳ ಆಶ್ರಮದ ಸಾತ್ವಿಕ ಭೋಜನ, ಅದು ಮನಸ್ಸಿಗೆ ತ್ರಾಣ ಕೊಟ್ಟಿತು, ಸ್ಮರಣ ಶಕ್ತಿ ಜಾಗೃತ ಆಯಿತು, ವೇದಾಂತ ಅನುಭವಿಸಿ ತಯ ಆಯಿತು, ಹೀಗೆ ವೇದಾಂತ ಕೊಟ್ಟಿತು. ಅದರಿಂದ ಏನ್ ಗೊತ್ತಾಯ್ತು, ಈಗ ಈಗ ಅರ್ಥ ಆಯ್ತಾ ನಿನಗೆ ಸ್ವಂತಕ್ಕೆ ಅನ್ನಮಯ ಸೋಮ್ಯ ಮರ ಆಭೋಮಯ ಪ್ರಾರಂಭ. ಅದರಿಂದ ಈಗ ಗೊತ್ತಾಯ್ತ ಹೇಗೆ ನೀನು ಆಹಾರ ಸೇವನೆ ಮಾಡಿದಾಗ ಮನಸ್ಸು ಜಾಗೃತವಾಯಿತು, ಅದರಿಂದ ಅನ್ನದ ಸೂಕ್ಷ್ಮಾಂಶ ಮನಸ್ಸಿಗೆ ಹೋಯ್ತು, ನೀರು ಕುಡಿತಾ ಇದ್ದದ್ರಿಂದ ನೀರಿನ ಸೂಕ್ಷ್ಮಾಂಶ ಮನಸ್ಸಿನಾಗಿ ನೀನು ಸಾಯಲಿದ್ದೆ, ಆಮೇಲೆ ಅನ್ನದ ಜೊತೆಗೆ ತೈಜಸಾಂಶ ಬಿಸಿಯನ್ನ ಊಟ ಮಾಡಿದ್ದು ತೇಜಸ್ಸು ಒಳಗೆ ಹೋಯ್ತು. ಮೊದಲು ನೆನಪು ಅಂದ್ರಿಂದ ಬಾಯಲ್ಲಿ ಹೇಳಲಿಕ್ಕೂ ಸರಿಯಾಗಿ ತ್ರಾಣ ಇರಲಿಲ್ಲ, ವಿಚಾರವೇ ಇಲ್ಲ, 15 ದಿವಸ ಉಪವಾಸ ಮಾಡಿದ್ರೆ ಸ್ವರವೇ ಹೇಳುದಿಲ್ಲ. ಕಾರಣ ಅಂದ್ರೆ ತೇಜಸ್ಸಿನ ಅಂಶ ವಾಕ್ಯದಲ್ಲಿ ಇಲ್ಲ. ನೀನು ಆಹಾರ ತೆಗೆದುಕೊಂಡಾಗ ತೇಜಸ್ಸಿನ ಅಂಶ ಆಹಾರದಲ್ಲಿ ಹೋಯ್ತು, ಬಾಡಿ ಬಂತು, ಸ್ವಚ್ಛವಾಯಿತು, ಮಾತು ಕೂತಾಗ ಈಗ ಗೊತ್ತಾಯ್ತ. ಆದ್ರಿಂದ ಹೇಳಿದಪ್ಪ, ಅನ್ನಮಯ ಸೌಮ್ಯ ಮನಃ, ಮನಸ್ಸಿಗೆ ಅನ್ನದ ಸೂಕ್ಷ್ಮಾಂಶ ಮನಸ್ಸಿಗೆ ಹೋಗ್ತದೆ. ಅನ್ನಾಭಿಮಾನಿ ಅದು ಶಿವನೇ ಮನೋಭಿಮಾನಿ, ಮತ್ತು ಅದರ ಸೂಕ್ಷ್ಮದ ದೇವತೆ ಲಕ್ಷ್ಮಿ. ಲಕ್ಷ್ಮಿ, ಬ್ರಹ್ಮ ಮತ್ತು ಶಿವ ಇವರು ಮನಸ್ಸಿನಲ್ಲಿ ಕೂತು ಮನಸ್ಸನ್ನು ನಿಯಂತ್ರಿಸುತ್ತಾರೆ. ಆಮೇಲೆ ಆಭೋಮಯ ಪ್ರಾಣ, ನೀರಿನ ಸೂಕ್ಷ್ಮಾಂಶ ಹೆಸರಾಗಿರುತ್ತೆ, ಅದರಿಂದ ನೀರಿನ ದೇವತೆ ಆದ ಪ್ರಾಣದೇವರೇ ಉಸಿರಿನ ದೇವತೆ, ಅದರ ಸೂಕ್ಷ್ಮಾಂಶ. ಅದರಲ್ಲಿ ಮತ್ತೆ ಲಕ್ಷ್ಮಿ ಬ್ರಹ್ಮ ಚತುರ್ಮುಖ ಸಂಕೇತನಾಗಿದ್ದಾರೆ. ಆಮೇಲೆ ತೇಜೋಮಯಿ ವಾಕ್, ತೇಜಸ್ಸು, ತೇಜಸ್ಸಿನ ದೇವತೆ ಲಕ್ಷ್ಮಿ, ಅದರ ಸೂಕ್ಷ್ಮಾಂಶ ವಾಕ್ಯಬಹುದು, ಅದರಿಂದ ವಾಕ್ ದೇವತೆ ಲಕ್ಷ್ಮಿ. ಕೀರ್ತಿ ಶ್ರೀ ವಾಕ್ಯ ನಾರೀಣಾಮ್, ಗೀತೆಯಲ್ಲಿ ಅದೇನು ವಾಕ್ ಅಂದ್ರೆ ವಾಗ್ದೇವತೆ ಲಕ್ಷ್ಮಿ, ಸ್ತ್ರೀಯರಲ್ಲಿ ವಾಕ್ ನಾನು ಅಂತಾನೆ ಕೃಷ್ಣ ಭಗವದ್ಗೀತೆಯಲ್ಲಿ. ವಾಕ್ ಅಂದ್ರೆ ಲಕ್ಷ್ಮಿ ತಂತ್ರ, ಲಕ್ಷ್ಮಿ ಸರಸ್ವತಿ. ಹೀಗೆ ವಾಗ್ದೇವತೆಯಾಗಿ ಲಕ್ಷ್ಮಿ, ಮತ್ತು ಅದು ತೇಜಸ್ಸಿನ ದೇವತೆಯು ಲಕ್ಷ್ಮಿಯೇ, ಅದನ್ನ ಮತ್ತೆ ಸೂಕ್ಷ್ಮಾಂಶಕ್ಕೆ ವಿಶೇಷತಃ ಲಕ್ಷ್ಮಿ ಮತ್ತು ಚತುರ್ಮುಖ ಸಂವಿಧಾನ. ಹೀಗೆ ವಾಗ್ದೇವತೆಯಾಗಿ ಲಕ್ಷ್ಮಿ ಮತ್ತು ಚತುರ್ಮುಖ ಇವರು ಕೂತದ್ರಿಂದ ನಿನಗೆ ಊಟ ಮಾಡಿದ ಮೇಲೆ ನೆನಪಾಯಿತು, ಸ್ವಚ್ಛವಾಗಿ ಉಸಿರಾಡಿದೆ, ಸ್ವಚ್ಛವಾಗಿ ನೆನಪಾಯಿತು, ಸ್ವಚ್ಛವಾಗಿ ವಿಚಾರ ಮಾಡಿದೆ. ಅದರಿಂದ ಅನ್ನಮಯಂ ಹಿ ಸೌಮ್ಯ ಮನಃ, ಅಭೋಮಯ ಪ್ರಾಣ, ತೇಜೋಮಯಿ ತೇಜೋಮಯವಾಗಿ ತತ್ಭಾಸ್ಯ ವಿಜಿಜ್ಞಾವಿಧಿ ವಿಜಿಜ್ಞಾವಿಧಿ ಅಂತ ಹೇಳಿದ ಮೇಲೆ ಈಗ ಅರ್ಥ ಆಯ್ತಪ್ಪ, ಅರ್ಥ ಆಗಲ್ಲ ನೀನು ಅದೇ ಉಪವಾಸ ಅಂತಾರೆ, ತಕ್ಷಣ ಅರ್ಥ ಆಯ್ತಪ್ಪ ಅಂತ ಹೇಳೋ. ಈಗ ನನಗೆ ವಿಷಯ ಗೊತ್ತಾಯ್ತು, ತತ್ಭಾಸ್ಯ ನಾನು ನೀನು ಬೆಣ್ಣೆ ದೃಷ್ಟಾಂತ ಕೊಟ್ಟಾಗ ನನಗೆ ಪೂರ್ತಿ ಕಲ್ವಿನಿಸಾಗಿರ್ಲಿಲ್ಲ, ಈಗ ಅಸ್ಯ ಈ ವಿಷಯದ ಉಪದೇಶ ಕೊಟ್ಟರೆ ಅದನ್ನು ವಿಜಜ್ಞಾವಿಧಿ ವಿಜಜ್ಞಾವಿಧಿ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತು ಈಗ ನನಗೆ ಮನವರಿಕೆ ಆಯ್ತು. ಹಾಗಾದ್ರೆ ಸೃಷ್ಟಿಯ ಮೂಲದಲ್ಲಿ ಇರತಕ್ಕಂತಹ ಶಕ್ತಿ ತೇಜಸ್ಸು, ನೀರು ಮತ್ತು ಮಣ್ಣು, ಅದರ ದೇವಾದ್ಯಂತ ತೇಜಸ್ಸಿಗೆ ಲಕ್ಷ್ಮಿ ಮತ್ತು ಚತುರ್ಮುಖ, ನೀರಿಗೆ ಪ್ರಾಣದೇವರು, ಮಣ್ಣಿಗೆ ಶಿವ, ಇವೇ ಇಡೀ ಜಗತ್ತಿನ ಮೂಲ ಶಕ್ತಿಗಳು. ಇದು ಇಷ್ಟಕ್ಕೂ ಅಂತರ್ಯಾಮಿಯಾಗಿ ನಾರಾಯಣ, ಅಂದ್ರೆ ಬ್ರಹ್ಮ ವಾಯು ಶಿವ ಲಕ್ಷ್ಮೀ ನಾರಾಯಣ ಇಷ್ಟು ಮಂದಿ ಸೇರಿ ಈ ಪಂಚಮೂರ್ತಿಗಳಿಂದ ಪ್ರಪಂಚ ಆಗಿದೆ ಅನ್ನೋದು, ಅದು ಬ್ರಹ್ಮಾಂಡ ಆಯ್ತು ಪಿಂಡಾಂಡದಲ್ಲೂ ಅದೇ ಇರುವುದು ಗೊತ್ತಾಯ್ತು, ಇದು ಮನವರಿಕೆ ಆಯ್ತು. ಮನವರಿಕೆ ಆಯ್ತು ಅಂತ ಅವನು ಹೇಳಿದರು ಕೂಡ ಇಷ್ಟವರೆಗೆ ನನಗೆ ಇನ್ನು ಮಾಪನವಾದ ವಿಜ್ಞಾನ ಬೇಕು, ಇನ್ನು ಸ್ವಲ್ಪ ಹೇಳ್ರಿ, ಇನ್ನು ಸ್ವಲ್ಪ ಹೇಳ್ರಿ ಅಂತ ಹೇಳ್ತಿತ್ತು. ಈಗ ನನಗೆ ಮನವರಿಕೆ ಆಯ್ತು ಅಂತ, ನನಗೆ ಏನ್ ಮನವರಿಕೆ ಆಯ್ತು, ಇನ್ನು ಮನವರಿಕೆ ಆಗ್ಲಿಲ್ಲ ಅಂತ. ನೀವು ಇಷ್ಟವರೆಗೆ ಮಗ ಮನವರಿಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಅಪ್ಪ ಹೇಳ್ತಾರೆ, ಸಾವಿರಪ್ಪ ನಿನಗೇನು ತಿಳಿಯಿತು ಅಂತ ಅನ್ನಿಸಿದ್ದಲ್ವ, ತಿಳಿದ ಹಾಗೆ ಅನ್ನಿಸಿದ್ದು, ತಿಳಿದದ್ದಲ್ಲ, ಇನ್ನೂ ತಿಳಿಬೇಕಾಗಿದೆ, ನನಗೆ ಇನ್ನೂ ತಿಳಿಬೇಕಾದ ಸಂಗತಿಗಳಿದೆ. ಯಾಕೆಂದ್ರೆ ನಾನು ಈಗ ಹೇಳಿದ್ದೇನು, ಸೃಷ್ಟಿ ಆರಂಭ, ಸೃಷ್ಟಿ ಆರಂಭ ಸೃಷ್ಟಿಯ ಆರಂಭದಲ್ಲಿ ನಡೆದಂತಹ ಸಂಗತಿ ಅಂದ್ರೆ ಇದು ನಮಗೆ ಶಾಸ್ತ್ರದ ವಚನವಾಗಿ ಮಾತ್ರ ತಿಳಿಯೋದು, ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡುವ ಹಾಗಿಲ್ಲ. ಸೃಷ್ಟಿ ಆರಂಭದಲ್ಲಿ ಏನಿತ್ತು ಅನ್ನೋದು ಹೇಗೆ ಎಕ್ಸ್ಪೀರಿಯನ್ಸ್ ಮಾಡುವುದು? ಒಂದ್ ವೇಳೆ ನಾವು ಆಗ ಇದ್ರೂ ಕೂಡ ಆಗ ಅನುಭವಿಸಿದ್ದನ್ನು ಈಗ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಆಗುವುದಿಲ್ಲ, ಈಗ ಅದನ್ನು ಅನುಭವಿಸಲಿಕ್ಕೂ ಆಗುವುದಿಲ್ಲ. ಸೊ ಒಂದು ದೃಷ್ಟಿಯಿಂದ ಇದು ತಿಳಿಯಿತು ಅಂತ ಅನ್ನೋದು ನನಗೆ ಹೇಳಿತು, ಮನವರಿಕೆ ಆಯ್ತು, ಅರ್ಥ ಆಯ್ತು, ಅದು ನಿಜ ಅಂತ ನನಗೆ ನಂಬಿಕೆ ಬಂತು ಅಷ್ಟೇ, ಅನುಭವ ಅಲ್ಲ ಅದು, ನಂಬಿಕೆ ಬಂತು, ಅನುಭವ ಕೂಡ ಆಗಲಿಲ್ಲ. ಇನ್ನು ಸೃಷ್ಟಿ ಆರಂಭದಲ್ಲಿ ನಡೆದ ಘಟನೆ ನಮ್ಮ ಅನುಭವಕ್ಕೆ ಬರುವುದು ಹಾಗೆ, ಅದು ಬರೇ ಶಾಸ್ತ್ರದ ಹೇಳಿಕೆ. ಆದ್ರೆ ಅದನ್ನು ತುಂಬಾ ವೈಜ್ಞಾನಿಕವಾಗಿ ಹೇಳಿದ್ದೀವಿ ಅಂತ ಹೇಳಿದ್ದಾರೆ, ಮನವರಿಕೆ ಆಗಿದೆ ಅಷ್ಟೇ, ಕನ್ವಿನ್ಸ್ ಆಗಿದೆ. ಎಕ್ಸ್ಪೀರಿಯನ್ಸ್ ಇಟ್. ನಮ್ಮ ಅನುಭವಕ್ಕೆ ತರುವುದಕ್ಕೆ ಒಂದು ದೃಷ್ಟಾಂತಗಳನ್ನು ಕೊಟ್ಟಾಗ ಉಪವಾಸ ಕೂಡಿ ಇಂಥ ಅನುಭವದ ಮೂಲಕ ಅದರಲ್ಲೂ ಗೊತ್ತಾದ ನಮ್ಮ ದೇಹದಲ್ಲಿ ಇರುತ್ತಂತ ಸೃಷ್ಟಿ ಆರಂಭದಲ್ಲಿ ಇರತಕ್ಕಂತಹ ತೇಜಸ್ಸು ಮತ್ತು ನೀರು ಮತ್ತು ಅನ್ನಕ್ಕೆ ಚತುರ್ಮುಖ ಪ್ರಾಣ ಶಿವ ಇದನ್ನು ಏನಾಗಿದೆ ಕೂಡ ಇಷ್ಟೆಲ್ಲ ವಿವರಣೆ ಆದ ಮೇಲೂ ನಮಗೆ ಎಬ್ಸ್ಟ್ರಾಕ್ಟ್ ಆಗಿಯೇ ಉಳಿದಿದೆ. ಅದನ್ನ ನಾವು ನೇರವಾಗಿ ಅನುಭವಿಸುವ ಹಾಗಿಲ್ಲ. ಅದಕ್ಕೆ ಅದು ಹೋಗಿ ಸೃಷ್ಟಿ ಆರಂಭದ್ದು ಹೋಗಿ ಈಗ ಅನುಭವಿಸುವ ಹಾಗಿಲ್ಲ. ಅದಕ್ಕೆ ಅದು ಹೋಗಿ ಸೃಷ್ಟಿ ಆರಂಭದ್ದು ಹೋಗಿ ಈಗ ನಿತ್ಯ ಬದುಕಿನ ಕಥೆ ನೋಡೋಣ ಅಂತಾನೆ. ನಿನಗೆ ನಿತ್ಯ ಬದುಕಿನಲ್ಲಿ ಈ ಶಕ್ತಿಗಳು ಹೇಗೆ ನಿನ್ನನ್ನು ನಿಯಂತ್ರಿಸ್ತಾ ಇವೆ ಎಂಬುದನ್ನು ತೋರಿಸ್ತೀವಿ. ಭಗವಂತನ ಅಧೀನವಾಗಿ ನಾವಿದ್ದೇವೆ ಎಂಬುದು ಈಗ ಸೃಷ್ಟಿ ಆರಂಭದಲ್ಲಿ ಭಗವಂತನ ಅಧೀನವಾಗಿದ್ದೇವೆ ಅಷ್ಟೇ ಅಲ್ಲ, ನಮ್ಮನ್ನು ನಿಯಂತ್ರಿಸಿರುವಂತಹ ಇಷ್ಟು ದೇವತಾ ಶಕ್ತಿಗಳಿವೆ ಅದಕ್ಕೂ ನಿಯಾಮಕನಾಗಿ ಪರದೇವತೆಯಾದ ಭಗವಂತ ಇದ್ದಾನೆ. ತೇಜ ಪರಸ್ಯಾಮ ದೇವತಾಯ ಪರದೇವತೆ ಮತ್ತೆ ಇಷ್ಟು ದೇವತೆಗಳು ಅವರಿಗೆ ಅಧೀನವಾಗಿ ನಾವು ಎಷ್ಟು ಅಂತರ ಇದೆ ನಮಗೂ ಭಗವಂತನ ಮಧ್ಯೆಯಲ್ಲಿ ತುಂಬಾ ಮಾಧ್ಯಮಗಳೇ ತುಂಬಾ ಇದೆ. ಇಷ್ಟಿದ್ದು ನಾನು ಅಲಂಕಾರ ಕೊಡುವುದಕ್ಕೆ ಏನಿದೆ ಅನ್ನುವಂತಹ ಅದ್ಭುತವಾಗಿದೆ. ಈ ಬದುಕಿನ ನಮ್ಮ ಪ್ರತಿ ಕ್ಷಣದಲ್ಲಿಯೂ ಭಗವಂತನ ನಿಯಂತ್ರಣ ಇದೆ ಅನ್ನೋದನ್ನ ನೀನು ಅನುಭವಿಸಬೇಕು. ನನಗೆ ಮುಂದೆ ಈಗ ಒಂದು ಖಂಡ ಮುಗಿಯಿತು. ಐದನೇ ಅಧ್ಯಾಯ ಒಂದು ಖಂಡದಲ್ಲಿ ಇದೆಲ್ಲ ವಿವರಣೆ ಕೊಟ್ಟೆ. ಮಣ್ಣು ನೀರು ಬೆಂಕಿ ಕರ್ಣದಿಂದ ಜಗತ್ತಿನಲ್ಲಿ ಹೇಗೆ ಸೃಷ್ಟಿಯ ವಿಸ್ತಾರ ಆಯಿತು ಅನ್ನೋದನ್ನ ಹೇಳಿದೆ. ಈಗ ಹೇಳ್ತಾನೆ ಉದ್ದಾಲ ಗೋಹ ಆರುಣಿ ಶ್ವೇತಕೇತು ಪುತ್ರ ಉವಾಚ ಸುಪ್ರಾಂತ ಸೊನ್ನಿಲ್ಯಾನಿ ಹೇಹಿ. ಈಗ ಇವನು ಮನವರಿಕೆ ಆಯ್ತು ನನಗೆ ಅರ್ಥ ಆಯ್ತಪ್ಪ ಅಂತ ಹೇಳಿದ್ರು ಇನ್ನು ಅಪ್ಪ ಬಿಡೋಲ್ಲ. ಇದು ಇನ್ನೂ ಸ್ವಲ್ಪ ವಿಷಯ ಹೇಳ್ತೇನೆ ಕೇಳು. ನಿನಗಿನ್ನೂ ಮನವರಿಕೆ ಪೂರ್ತಿ ಮನವರಿಕೆ ಆಗುತ್ತೆ ಸಾಲದ ಅದು ಇದು ಮತ್ತೆ ಹಿಂದೆ ಹೇಳಿದ್ದಲ್ಲ ಖಂಡ ಬೇರೆ. ಆದ್ದರಿಂದ ನೋಡಿ ದತ್ತಾಂತ್ಯ ವಿಜಜ್ಞಾ ವಿಧಿ ವಿಜಜ್ಞಾ ವಿಧಿ ಅಂತ ಯಾವಾಗ ವಾಕ್ಯದ ಕೊನೆಯ ಶಬ್ದವನ್ನ ರಿಪೀಟ್ ಮಾಡ್ತಾರೋ ಅಲ್ಲಿಗೆ ಒಂದು ಚಾಪ್ಟರ್ ಮುಗಿಯಿತು ಅಂತ ಕ್ರಮ ಹಾಕಿ. ಅಲ್ಲಿ ವಿಜಜ್ಞಾ ವಿಧಿ ವಿಜಜ್ಞಾ ವಿಧಿ ಗೊತ್ತಾಯ್ತಪ್ಪ ಗೊತ್ತಾಯ್ತಪ್ಪ ಅಂತ ಎರಡು ಸತಿ ಹೇಳಿದ್ರು. ಅಲ್ಲಿಗೆ ಒಂದು ಖಂಡ ಮುಗಿಯಿತು. ಎರಡನೇ ಖಂಡದಲ್ಲಿ ಪುನಃ ಅದೇ ಕಥೆ ಮುಂದುವರಿಕೆ ಅನ್ನೋದಕ್ಕೋಸ್ಕರ ಅಪ್ಪ ಮಗ ಯಾರ ಹಿಂದೆ ಆರುಣೆಯ ಶ್ವೇತಕೇತು ಅಂತ ಈ ಏನೇನು ಹೇಳ್ತಾರೆ ಉದ್ದಾಲ ಗೋಹ ಆರುಣಿ ಶ್ವೇತಕೇತು ಪುತ್ರ ಅರುಣನ ಮಗ ಅಲ್ಲ ಹೇಳಿದ್ರ ಅರುಣನ ಮಗ ಅಂತ ಎಲ್ಲರೂ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ. ತಪ್ಪದು ಅರುಣೆಯ ಮಗ ಉದ್ದಾಲ ಉದ್ದಾಲಕನ ತಾಯಿ ಅರುಣೆ ಅವನ ಮಗ ಆರುಣಿ ಉದ್ದಾಲ ಅವನು ತನ್ನ ಮಗನಾದಂತಹ ಶ್ವೇತಕೇತುವಿನ ಬಳಿ ಮತ್ತೆ ಹೀಗೆ ಹೇಳಿದ ಉದ್ದಾಲ ಗೋಹ ಆರುಣಿ ಶ್ವೇತಕೇತು ಪುತ್ರ ಉವಾಚ ಏನು ಹೇಳಿದ ಸುಪ್ರಾಂತ ಸೂರ್ಯಾನಿ ಸುಪ್ರಾಂತ ಸೂರ್ಯಾನಿ. ಈಗ ಅದೆಲ್ಲ ಹೋಗಿ ಸೃಷ್ಟಿಯ ಕಥೆ. ನಾವು ನಿತ್ಯ ಬದುಕುವಲ್ಲೇ ಮೂರು ಅವಸ್ಥೆ ಇದೆ ನಮಗೆ ಅದು ಮೂರು ಹೋಗಿ ನಿತ್ಯ ನಮ್ಮ ಬದುಕಿನಲ್ಲಿ ಮೂರು ಅವಸ್ಥೆಗಳು ನಡೀತಾ ಇರ್ತದೆ. ಒಂದು ಎಚ್ಚರ ಒಂದು ಕನಸು ಒಂದು ನಿತ್ಯ ಇದು ಮೂರರ ಕಂಟಿನ್ಯೂಯೇಷನ್ ಲೈಫ್ ಬಂದರೆ ಎಚ್ಚರ ಆಗೋದು ಪುನಃ ಎಚ್ಚರದಲ್ಲಿ ಕನಸು ಕಾಣೋದು ಪುನಃ ನಿದ್ರೆಯಲ್ಲಿ ಕನಸು ಕಾಣೋದು ಪುನಃ ನಿದ್ರೆ ಪುನಃ ಎಚ್ಚರ ಪುನಃ ಕನಸು ಪುನಃ ನಿದ್ರೆ. ಕನಸು ಅನ್ನೋದು ನಿಯತ ಅಲ್ಲ ಇದು ಎರಡಂತೂ ನಿಯತ ಎಚ್ಚರ ನಿದ್ರೆ ಎಚ್ಚರ ನಿದ್ರೆ ಮಧ್ಯೆಯಲ್ಲಿ ಕನಸು ಅಂತ ಈ ಮೂರು ಬಟ್ಟು ನಾಲ್ಕನೇ ಅವಸ್ಥೆ ಇಲ್ಲ. ನಾಲ್ಕನೇ ಅವಸ್ಥೆ ಅಂದ್ರೆ ಪ್ರಜ್ಞೆ ತಪ್ಪುವುದಷ್ಟೆ ಪ್ರಜ್ಞೆ ಇರುವಾಗ ಅಥವಾ ಸಾಯೋದು ಕೊನೆ ಈ ಸಾಯೋ ತನಕ ಹುಟ್ಟಿನಿಂದ ಸಾಯೋ ತನಕ ಕಂಟಿನ್ಯೂಸ್ ಆಗಿರತಕ್ಕಂಥದ್ದು ಆಕ್ಸಿಡೆಂಟು ಪ್ರಜ್ಞೆ ತಪ್ಪುವುದು ಅದು ಬೇರೆ ಸಹಜವಾದ ಸ್ಥಿತಿ ಮುಂದೆ ಎಚ್ಚರ ಕನಸು ನಿದ್ರೆ ಎಚ್ಚರ ಕನಸು ನಿದ್ರೆ ಆ ರೂಪ ಈ ಎಚ್ಚರ ಕನಸು ನಿದ್ರೆ ಮೂರರಲ್ಲಿ ಒಂದು ವಿಷಯವನ್ನ ಈ ಗುಣ ಕೇಳ್ತೇನೆ ಅಂತ ಎಚ್ಚರ ಎಚ್ಚರ ನಮ್ಮ ಅಧೀನವಾಗಿಲ್ಲ ಅದೇನೋ ಬರಬಾರ್ದು. ನಾನೇ ನೋಡಿದೆ ನಾನೇ ಕಟ್ಟಿದೆ ನಾನೇ ಕೇಳಿದೆ ನಾನೇ ಹೇಳಿದೆ ನಾನು ನಾನು ನಾನು ಎಚ್ಚರದಲ್ಲಿ ಒಂದು ಈಗ ನಾನು ಮಾಡಿದ್ದು ಅನ್ನುವಂಥ ಬರಬೇಕು ಅಂದ್ರೆ ಒಂದು ಅರಿವು ಇದೆ ಎಚ್ಚರ ಇದೆ ತಪ್ಪು ಎಚ್ಚರವು ಸರಿಯಾದ ಎಚ್ಚರವೇ ಅಂತ ಅವೇರ್ನೆಸ್ ಇದೆ. ಎಕ್ಸ್ಟರ್ನಲ್ ವರ್ಲ್ಡ್ ಅವೇರ್ನೆಸ್ ಆಫ್ ಎಕ್ಸ್ಟರ್ನಲ್ ವರ್ಲ್ಡ್ ಆಲ್ಸೋ ಕನಸಿನಲ್ಲಿಯೂ ಅವೇರ್ನೆಸ್ ಇದೆ. ಯಾವುದಂದ್ರೆ ಎಕ್ಸ್ಟರ್ನಲ್ ವರ್ಲ್ಡ್ ಅಂದ್ರೆ ಅವೇರ್ನೆಸ್ ಆಫ್ ಇಂಟರ್ನಲ್ ವರ್ಲ್ಡ್ ಅಂತರಂಗದ ಪ್ರಪಂಚದ ಎಚ್ಚರ ಇದೆ ಕನಸಿನಲ್ಲಿ ಕೂಡ. ಇಲ್ಲದ ಒಂದು ಸ್ಥಿತಿ ಉಂಟು. ಗಾಢ ನಿದ್ರೆ, ಯಾವ ಎಚ್ಚರವೂ ಇಲ್ಲ. ಯಾವ ಎಚ್ಚರವೂ ಇಲ್ಲದೆ ಪರಿಗಣಿಸಾರೆ ಮತ್ತೆ ಎಚ್ಚರ ಅಂತಾರಲ್ಲಪ್ಪ, ಅದೊಂದು ಆಶ್ಚರ್ಯ. ಅದರ ಬಗ್ಗೆ ಕೇಳಬಹುದು. ನಾವು ನಿದ್ರೆಯಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತೀವಿ? ನಿದ್ರೆ ಹೋಗುವುದು ಅಂದರೆ ಏನು? ಎಚ್ಚರ ಆಗುವುದು ಅಂದರೆ ಏನು? ಯಾಕೆ ಎಚ್ಚರ ತಪ್ಪುತ್ತೇವೆ? ಯಾಕೆ ಎಚ್ಚರ ಆಗ್ತೇವೆ? ಯಾರು ನಿದ್ರೆ ಬರೆಸುವವರು, ಯಾರು ಎಚ್ಚರ ಮಾಡಿಸುವವರು? ಯಾಕೆಂದ್ರೆ ನಮಗೆ ಎಚ್ಚರ ಮಾಡಿಕೋಬೇಕು ಅನ್ನೋ ಎಚ್ಚರವೂ ಇಲ್ಲ. ನಿದ್ದೆ ಬಂದ್ರೆ ನಿದ್ದೆ ಬಂದಿದೆ ಎಂಬುದು ಗೊತ್ತಿಲ್ಲದೆ ಮಲಗಿದ್ದೇವೆ. ಆಮೇಲೆ ಎಚ್ಚರ ಆದ್ರೆ ಎಚ್ಚರ ಆಯ್ತು ಮತ್ತೆ ಗೊತ್ತಾಗುತ್ತೆ. ಆದರೆ ಒಂದು ತಮಾಷೆ ಏನಂತಂದ್ರೆ, ರಾತ್ರಿ ನೀವು ಹೀಗೆ ಒಂದು ಸಂಕಲ್ಪ ಮಾಡಿ ಬಂದ್ಕೊಂಡು ಬೆಳಗಾಗ ನಾಲ್ಕೂವರೆ ಗಂಟೆಗೆ ಹೇಳಬೇಕು. ಕರೆಕ್ಟ್ ಆಗಿ ಮೈಂಡಿಗೆ ಸಜೆಷನ್ ಕೊಡಿ ಮನಸ್ಸಿಗೆ, ನಾಳೆ ಬೆಳಿಗ್ಗೆ ನಾಲ್ಕೂವರೆ ಗಂಟೆಗೆ ಹೇಳು. ಅದು ಸ್ವಲ್ಪ ಗೊಂದಲ ಮಾಡಿಕೊಳ್ಳುತ್ತೆ. ಯಾಕೆಂದ್ರೆ ನನ್ನ ಟೈಮಿಂಗ್ ಕರೆಕ್ಟು, ಇವರ ವಾಚ್ ಕರೆಕ್ಟು, ಅವರ ವಾಚ್ ಕರೆಕ್ಟು, ಯಾವ್ದು ಕರೆಕ್ಟು ಗೊತ್ತಿಲ್ಲ. ಎಷ್ಟು ಗಂಟೆ ಎಬ್ಬಿಸಬೇಕು ಅಂತ ಮೊದಲು ಮೊದಲು ಸ್ವಲ್ಪ ಗೊಂದಲ ಮಾಡಿಕೊಳ್ಳುತ್ತೆ. ನಾಲ್ಕೂವರೆ ಎಬ್ಬಿಸುತ್ತೆ, ಮೂರುವರೆಗೆ ಎಬ್ಬಿಸುತ್ತೆ, ಗೊತ್ತಿಲ್ಲ ಗಂಟೆ ಮೂರುವರೆ ಆಯ್ತು, ನಾಲ್ಕೂವರೆ ನಿನ್ನ ಗಂಟೆ ಅಂತ ಗೊತ್ತದೆ ಹೇಳು ಅಂತ. ಆದರೆ ಪ್ರಾಕ್ಟೀಸ್ ಮಾಡಿದ್ರೆ ನಾಲ್ಕೂವರೆಗೆ ಅಂದ್ರೆ ಎಕ್ಯುರೇಟ್ ನಾಲ್ಕೂವರೆ, ನೀವು ಶಾರ್ಪ್ ನಾಲ್ಕೂವರೆ ಇಟ್ಟುಕೊಳ್ಳು. ಅಂದ್ರೆ ಒಳಗಿನಿಂದ ಯಾವುದು ನಮಗೆ ಎಚ್ಚರ ಇರೋದಿಲ್ಲ, ಯಾವುದಕ್ಕೆ ಎಚ್ಚರ ಮಾಡುತ್ತೆ ಹೇಳು. ಹೀಗೆ ಯಾವುದೋ ಒಂದು ವಿಚಿತ್ರವಾದ ನಿದ್ರೆ, ನಿದ್ರೆಯಲ್ಲಿ ನಮಗೆ ಎಚ್ಚರ ಇಲ್ಲದೆ ಇದ್ದರೂ ಎಚ್ಚರ ಆಗಿಸುವಂತಹ ಒಂದು ಕ್ರಿಯೆ ಇದೆಲ್ಲ ನಡೀತದಲ್ಲ, ಅದರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ದೇನೆ. ಅದನ್ನೇ ಇದು ಏನೇ, ಇದು ನಮ್ಮ ನಿತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದು ಸೃಷ್ಟಿ ಆರಂಭದ ವಿಷಯ ಬೇಡ. ಸ್ವಪ್ನಾಂತ ಸೌಮ್ಯ ನೀ ವಿಜ್ಞಾನಿ, ನಾನು ಸ್ವಪ್ನಾಂತದ ಬಗ್ಗೆ ಹೇಳ್ತೇನೆ. ಸ್ವಪ್ನದ ಮುಗಿ ಕೊನೆ, ಸ್ವಪ್ನದ ಕೊನೆ ಅಂದ್ರೆ ಸ್ವಪ್ನದ ಆಚೆಗೆ ನಿದ್ರೆ ಜಾಗೃತ ಸ್ವಪ್ನ ಸುಶುಪ್ತಿ. ಸ್ವಪ್ನದ ಅಂತ ಅಂದ್ರೆ ಕನಸಿನ ಮೇಲಿನ ಸ್ಥಿತಿ, ಅಥವಾ ಸ್ವಪ್ನ ಎಲ್ಲಿ ಬಿಡ್ತದೋ ಅಂತ ಅಂತ ಅಂದ್ರೆ ಸ್ಥಾನ, ಸ್ವಪ್ನ ಬೀಳುವ ಜಾಗ. ಸ್ವಪ್ನ ಬೀಳುವ ಕನಸಿದ್ರೆ ಸ್ವಪ್ನ ಅಂತ ಅಂದ್ರೆ ಸ್ವಪ್ನ ಬೀಳುವ ಜಾಗ ಯಾವುದು? ಅಂತಿದ್ರಾವಸ್ಥೆ. ಆ ಯಾವ ಅವಸ್ಥೆಯಲ್ಲಿ ಕನಸು ಬೀಳೋದು? ನಿದ್ರಾವಸ್ಥೆಯಲ್ಲಿ. ಇದ್ರೆ ಹಗಲು ಕನಸು ಅಂತೇವೆ, ಎಚ್ಚರದ್ದು ಕನಸು ಬೀಳುತ್ತೆ ಕೆಲವರಿಗೆ, ಅದು ಹಗಲು ಕನಸು. ನಿದ್ರೆಯಲ್ಲಿ ಕನಸು ಅದು ಸ್ವಪ್ನದ ಅನಂತರ ಸ್ವಪ್ನ ರಹಿತವಾಗಿರತಕ್ಕಂತ ಒಂದು ಸ್ಥಿತಿ ಬರ್ತದಲ್ಲ, ಅದು ಸ್ವಪ್ನ ಅಂತ ಅಂದ್ರೆ ಸುಶುಕ್ತಿ. ಅಂದ್ರೆ ಸೌಂಡ್ ಸ್ಲೀಪ್ ಅಂತ ಅಂದ್ರೆ ಇಂಗ್ಲಿಷ್ ನಲ್ಲಿ ಗಾಢ ನಿದ್ರೆ ಅಂತೇವೆ. ಒಳ್ಳೆ ನಿದ್ದೆ ಅಂತಾರೆ ಕೆಲವರು, ಒಳ್ಳೆ ನಿದ್ದೆ ಅಂದ್ರೆ ಕನಸು ನಿದ್ದೆ. ರಾತ್ರಿ ಇಡೀ ಮಾಡಿ ಕನಸು ಬೀಳ್ತಿದ್ದಪ್ಪ, ಸರಿಯಾಗಿ ನಿದ್ರೆ ಬರಲಿಲ್ಲ ಅಂತ, ಕನಸು ನಿದ್ರೆ ನಿದ್ರೆ ಹೇಳಿ ಬರಲಿಲ್ಲ ಅಂತ, ಕನಸು ಬೀಳದೆ ಒಳ್ಳೆ ನಿದ್ದೆ ಬಂತು, ಕನಸು ಇಲ್ಲದ ನಿದ್ರೆ ಒಳ್ಳೆ ನಿದ್ದೆ ಅಂತ, ರಾತ್ರಿ ಬಿಡಿದ ಒಳ್ಳೆ ನಿದ್ದೆ ಬಂತು. ಆ ಒಳ್ಳೆ ನಿದ್ದೆ ಅಂದ್ರೆ ಸುಶಕ್ತಿಯನ್ನು ಕನಸಿನಿಂದ ಡಿಸ್ಟರ್ಬ್ಡ್ ಆಗಿದ್ದ ನಿದ್ರೆಯೇ ಒಳ್ಳೆ ನಿದ್ದೆ ಅಲ್ಲ. ಅದು ಒಳ್ಳೆಯದು ಅನ್ನೋದನ್ನೇ ಶಾಂತ ನಿಶಬ್ದವಾದ ನಿದ್ರೆ. ಅದಕ್ಕೆ ಸೌಂಡ್ ಸ್ಲೀಪ್, ಸೌಂಡ್ ಅಂದ್ರೆ ಸೌಂಡ್ಲೆಸ್ ಅಂತ ಅರ್ಥ. ಸೌಂಡ್ ಇರೋ ಸ್ಲೀಪ್ ಅಲ್ಲ, ಸೌಂಡ್ ಇಲ್ಲದ ಶಾಂತವಾದ ನಿದ್ರೆ. ಅದರ ಬಗ್ಗೆ ನಾವು ಸ್ವಲ್ಪ ಹೇಳ್ತೇನೆ, ನಿನಗೆ ಸ್ವಲ್ಪ ತಿಳ್ಕೋ. ಇದು ಯಾರಿಗೆ ಹೇಳೋದು? ನಮ್ಮ ಅವಸ್ಥೆ ನೋಡಿ, 12 ವರ್ಷ ಗುರುಕುಲದಲ್ಲಿ ಹೋಗಿ ಅಧ್ಯಯನ ಮಾಡಿ ಫಸ್ಟ್ ರ್ಯಾಂಕ್ ಪಡೆದ ಹುಡುಗ ನೀವು ಹೇಳೋದು. ತಪ್ಪ, ನಮ್ಮ ಯೂನಿವರ್ಸಿಟಿಯಲ್ಲಿ ಕಲಿಯುವ ಮಕ್ಕಳ ಕಥೆ ಹೋಗಿ 12 ವರ್ಷ ಗುರುತು ಏನೋ ಗೊತ್ತಿರೋದಿಲ್ಲ. ಇಲ್ಲಿ ಏನು ಬೆದ್ದು ಬಂದ್ಬಿಟ್ಟಿದ್ದಾರೆ ಅವರಿಗೆ, ನಾನು ಫಸ್ಟ್ ರ್ಯಾಂಕ್ ಗೋಲ್ಡ್ ಮೆಡಲ್ ಎಷ್ಟು ಅಂತ ಅಹಂಕಾರಕ್ಕೆ ಬಂದಿದ್ದಾರೆ ಏನೋ ಗೊತ್ತಿದೆ. ಆ ಕಾಲದಲ್ಲಿ ಶಾಲೆ ಕಾಲೇಜು ಕಥೆ ಹೀಗೆ, ಈ ಕಾಲದಲ್ಲಿ ಇನ್ನೂ ಹಾಗೆ ಇನ್ನೂ ಏನು ಯಾವುದೇ ರೀತಿಯ ವಿಸ್ಡಮ್ ಮಕ್ಕಳಿಗೆ ಜಾಗೃತ ಆಗುವುದಿಲ್ಲ ಶಿಕ್ಷಣದಿಂದ. ಏನಂದ್ರೆ ತಾವು ತುಂಬಾ ಕಲ್ತಿದ್ದೇವೆ, ನಮ್ಮ ಪ್ರಣಯ ಮತ್ತು ಇದು ಮಾತ್ರ ಬರುತ್ತೆ. ಇವರು ಆದಂತಷ್ಟು ಸ್ವಪ್ರಾಂತ ಸೌಮ್ಯತೆ ಇತ್ಯಾದಿ. ನಾನು ನಿನಗೆ ನಿದ್ರೆಯ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಏನಪ್ಪ ಎತ್ತರೆ ತಂದ ಪುರುಷ ಸ್ವತಿಥಿ ನಾಮ, ಅವ್ರು ಮಲ್ಕೊಂಡಿದ್ದಾರೆ ಅಂತ ಹೇಳ್ತಾರಲ್ಲ ಸ್ವತಿಥಿ ಅಂತ ಸಂಸ್ಕೃತ. ಸ್ವತಿಥಿ ಸ್ಲೀಪ್ಸ್, ಸ್ಲೀಪ್ಸ್ ಮಲಗಿದ್ದಾನೆ. ಎತ್ತರೆ ಈಶಃ ಪುರುಷ ಸ್ವತಿಥಿ ನಾಮ ಮಲಗಿದ್ದಾನೆ ಅಂತಾರಲ್ಲ, ಏನಾಗುತ್ತೆ? ಬಹಳ ವಿಚಿತ್ರ ಅಲ್ವ. ಮಲಗಿದ್ದಾರೆ ಅಂದ್ರೆ ಎತ್ತರೆ ಮಲಗಿದ್ದಾರೆ ಅಂದ್ರೆ ಮಲಗಿದ್ದಾರೆ ಅಂತ ಗೊತ್ತಾಗುದಿಲ್ಲ. ಹೇಳಿಕೊಳ್ಳೋದಿಲ್ಲ ಇರುತ್ತ, ಮಲಗಿದ್ದಾರೆ ಮಲಗಿದ್ದಾರೆ, ಚಾಪೆ ಹಾಕಿ ಮಲಗಿದ್ದಾರೆ ಅಲ್ಲಪ್ಪ, ಚಾಪೆ ಹಾಕಿ ಮಲಗಿ ಎಚ್ಚರ ಇರ್ತಾರ. ಈಗ ಎಚ್ಚರ ಇಲ್ಲ ಮಲಗಿದ ಅದೇಂತದ ಹಾಗಂದ್ರೆ, ಚಾಪೆ ಹಾಕಿ ಮಲಗಿದವರೆಲ್ಲ ನಿದ್ರೆ ಮಾಡಿದವರು. ಈಗ ಮಲಗಿದ್ದಾರೆ ಅಂದ್ರೆ ಮಲಗಿದ್ದಾರೆ, ಡಿಸ್ಟರ್ಬ್ ಮಾಡ್ಬೇಡಿ, ನಿಲ್ಲಿಸ್ಬೇಡಿ. ಆವಾಗ ಅವ್ರು ನಿದ್ರೆ ಬಂದಿರುತ್ತೆ, ಅವ್ರು ನಿದ್ರೆ ಬಂದಿದೆ. ಏನ ಎತ್ತ ಇದ್ದ ಪುರುಷ ಸ್ವಪಿತಿ ನಾಮ, ಅದಕ್ಕೆ ಸಂಸ್ಕೃತದಲ್ಲಿ ಸ್ವಪಿತಿ ಸ್ವಪಿತಿ ಮುಟ್ಟಿದವನು. ಅವನಿಗೆ ಏನ್ ಮಾತಾಡಿದ್ದು ಗೊತ್ತಿಲ್ಲ. ಅವನು ಒಳ್ಳೆ ಚೆನ್ನಾಗಿ ಮಲಗಿದ್ದಾನೆ, ಏನ್ ಮಾಡಿದ್ದು ಗೊತ್ತಿಲ್ಲ. ಮಾತಾಡಿದ್ ಗೊತ್ತಿಲ್ಲ, ನಾವು ಮುಟ್ಟಾಗ ಗೊತ್ತಿಲ್ಲ, ಕರೆದ್ರೆ ಗೊತ್ತಾಗಲ್ಲ. ಸೋರಾಡಿ ಸತ್ತು ಮಾಡಿದ್ರೆ ನಿಶ್ಚರಾಗಿ ಎಚ್ಚರಾಗಿ ಗೊತ್ತಾಗುತ್ತೆ. ಇದ್ರೆ ಗೊತ್ತಾಗಲ್ಲ, ಹುಟ್ಟಿದ್ರೆ ಗೊತ್ತಾಗಲ್ಲ. ಯಾವ ಇಂದ್ರೆಯೋ ಕೆಲಸವನ್ನು ಕಂಡು ಹೋಗ್ತೀರಿ? ಮುಗನ ಹತ್ರ ಕೂತ್ಕೊಟ್ಟಿಗೆ ಮುಗಿದ ಮುಗಿದ ಬತ್ತಿ ಹಿಡಿದ್ರೆ ಗೊತ್ತಾಗಲ್ಲ, ಬಂದ್ರೆ ಬತ್ತಿದ್ರೆ ಗೊತ್ತಾಗಲ್ಲ, ಬಾಯಿ ಮಾತಾಡೋಲ್ಲ, ಮುಗು ಗಂಟವನ್ನು ಮಾಡುದಿಲ್ಲ, ಕಣ್ಣು ರೂಪವನ್ನು ಮಾಡುದಿಲ್ಲ, ಕಿವಿ ಶಬ್ದವನ್ನು ಮಾಡುದಿಲ್ಲ, ಇಂದ್ರಿಯ ಸ್ಪರ್ಶವನ್ನು ಮಾಡುದಿಲ್ಲ. ಯಾವ ಇಂದ್ರಿಯ ಕೆಲಸ ಮಾಡ್ತಾ ಇಲ್ಲ. ಏನು ಸ್ವಭಿತಿ ಇಂದ್ರೆ? ಯಾಕೆ ಸ್ವಭಿತಿ ಇಂದ್ರೆ? ಏನು ಅದಕ್ಕೆ ಏನಾಗುತ್ತೆ? ಅವಾಗ ಏನೋ ಆಗುತ್ತಪ್ಪ, ನಿದ್ರೆ ಬರುತ್ತೆ, ಇಂದ್ರೆ ಅಷ್ಟೇ. ಬಡವರಿಗೆ ಏನಾಗುತ್ತೆ ಅಂತ ಕೇಳ್ತಾನಪ್ಪ, ನಿದ್ರೆಯಲ್ಲಿ ಏನಾಗುತ್ತೆ, ಏನಾಗುತ್ತೆ ಅಂದ್ರೆ ನಿದ್ರೆ ಬರುತ್ತೆ ಅಷ್ಟೇ. ಆದ್ರೆ ಏನಾಗುತ್ತೆ ಅದು ಕೇಳ್ತಾರೆ. ಸದಾ ಸೌಮ್ಯ ಸದಾ ಸಂಪತ್ತು, ನಿದ್ರೆ ಮಾಡುವುದು ಏನು ಅಂತ? ಈ ಜೀವ ಭಗವಂತನ ಜೊತೆಗೆ ಹೋಗಿ ಕೂತ್ಕೊಳ್ಳುವ ಇಲ್ಲೆಲ್ಲ ಎಚ್ಚರದಲ್ಲಿ ಭಗವಂತ ಇಲ್ಲಿದ್ದ, ಜೀವ ಇಲ್ಲಿದ್ದ, ಜೀವ ಇರುವ ಹೃದಯದಲ್ಲಿ ಭಗವಂತ ಎಲ್ಲಿದ್ದ ಎಚ್ಚರದ ದೇವತೆ ದಕ್ಷಿಣ ಕ್ಷಿಸ್ತಿತೋ ವಿಶ್ವ ಕಣ್ಣಿನಲ್ಲಿ ಕೂತಿದ್ದ ಭಗವಂತನ ಕಲಿಯಲ್ಲಿದ್ದ ಕನಸಿನಲ್ಲಿ ಭಗವಂತ ಎಲ್ಲಿ ಬಂದ ಕಟ್ಟ ಮಂತ್ರಿ ಜೀವ ಇಲ್ಲಿದ್ದ ನಿದ್ರೆಯಲ್ಲಿ ಭಗವಂತ ಇಲ್ಲಿ ಬಂದ ಪ್ರಾಜ್ಞಾನ ಭಗವಂತ ಅವ್ರು ತೊಡೆಯಲು ಜೀವ ಕೊಟ್ಟಿರುತ್ತೆ. ನಿದ್ರೆಯಲ್ಲಿ ಏನ್ ಗೊತ್ತಪ್ಪ, ಭಗವಂತ ತೊಡೆಯಲು ಬಂದೇ ಭಗವಂತ ತೊಡೆಯಲು ಬರ್ಬೋದು, ಜಾತಿಯನ್ನು ಬರ್ಬೋದಲ್ಲ. ಸದಾ ಸೌಮ್ಯ ಸದಾ ಸಂಪತ್ತೋ ಭವತಿ ಸದ್ಯ ಅನ್ನೋದು ಇದು ಸದೇವ ಸೌಮ್ಯ ಇದಮಗ್ರಹಾಸಿ ಏಕಮೇವ ದ್ವಿತೀಯಂ ಸರ್ವೋತ್ತಮವಾದ ಸದ್ಗುಣಪೂರ್ಣವಾದ ವಸ್ತು ಒಂದೇ ಸೃಷ್ಟಿ ಆರಂಭದಲ್ಲಿ ಇತ್ತು ಹೇಳಿದನಲ್ಲ ಅಲ್ಲಿ ತಗೊಂಡು ಆ ಸೃಷ್ಟಿ ಆರಂಭದಲ್ಲಿ ಯಾವುದು ಇಲ್ಲದೇದ್ದಾಗಿತ್ತಲ್ಲ ಅಂತ ಭಗವಂತನಿಂದ ಹೃದಯದಲ್ಲಿದ್ದಾರಪ್ಪ ಅವನು ತೊಡೆಯ ಕುಟುಂಬದಲ್ಲಿ ಇದ್ರೆ ವಿಚಿತ್ರವಾದಂತಹ ಒಂದು ಹೆಸರು. ಸದಾ ಸೌಮ್ಯ ಸದಾ ಸಂಪನ್ನ ಭವತಿ ಆಗ ಭಗವಂತ ತೊಡೆಯಲ್ಲಿ ಕುಟುಂಬಿಯ ನೀನು ಅದೇ ಆನಂದಮಯವಾದ ಸ್ಥಿತಿ ಆದ್ರೆ ನಿದ್ರೆ ಆನಂದವಾಗಿದ್ದೀಯ ನಾನು ತಾಯಿಯ ತೊಡೆಯಲ್ಲಿ ಮಗು ಮನೆಗೆ ಸಾಕು ಭಗವಂತನ ತೊಡೆಯಲ್ಲಿ ಕುತ್ಕೊಂಡಿದ್ದೀನಿ ಭಗವಂತ ಹತ್ತಿರ ಇಲ್ಲಿ ಎಚ್ಚರದಲ್ಲಿ ಭಗವಂತ ಹತ್ತಿರ ಇರಲಿಲ್ಲ ಇಲ್ಲಿದ್ದ ಕನಸಲ್ಲಿ ಇಲ್ಲಿದ್ದ ಅದರಲ್ಲಿ ಭಗವಂತ ಹೃದಯದಲ್ಲಿ ಭಗವಂತನನ್ನು ಅಪ್ಪಗೊಂಡು ಮಲಗಿದೆ ನೀನು ಅದೇ ಆನಂದ ಆದರೂ ಯಾಕೆ ಪೂರ್ಣ ಆನಂದ ಇಲ್ಲ ಯಾಕೆಂದ್ರೆ ಭಗವಂತನ ತೊಡೆಯಲ್ಲೇ ಇದ್ದಾನೆ ಭಗವಂತನ ಅಪ್ಪಿ ಮಲಗಿದ್ದಾನೆ ಆದರೂ ಭಗವಂತನ ಜೊತೆಗೆ ಇದ್ದೇನೆ ಅನ್ನೋ ಎಚ್ಚರ ಇಲ್ಲ ಆದ್ರಿಂದ ಆ ಪೂರ್ಣ ಎಚ್ಚರದ ಸ್ಥಿತಿಯನ್ನು ಅದೇ ನಿದ್ರೆ ನಿದ್ರೆ ಸಮಸ್ಯೆ ಏನು ಅಂದ್ರೆ ಮಗು ತಾಯಿಯ ಮಡಿಲಲ್ಲೇ ಇದೆ ಆದ್ರೆ ತಾಯಿ ಮಡಿಲಲ್ಲಿ ಇದ್ದೇನೆ ಅಂತ ಗೊತ್ತಿರಲಿದ್ರೆ ಹಂಗಾಯ್ತು ಭಗವಂತನ ತೊಡೆಯಲ್ಲೇ ಇದ್ದಾನೆ ಭಗವಂತನ ಅಪ್ಪಿದ್ದಾರೆ ಅದು ನಾನು ಅಪ್ಪಿಕೊಂಡಿರ್ತಕ್ಕಂಥ ವಸ್ತು ಇಡೀ ಜಗತ್ತಿನಲ್ಲಿ ತುಂಬಿರುವಂತಹ ಭಗವಂತ ಬಂದಿದೆ ನಿದ್ರೆ ಅದು ಅವನು ಯಾವ ಸ್ಟೇಜ್ ನಲ್ಲಿ ಇದ್ದಾನೆ ಅದು ಎಂಥ ಒಂದು ಅದ್ಭುತವಾದ ಸ್ಥಿತಿಯನ್ನು ಅರಿವಿಲ್ಲದೆ ಇದ್ದಾನೆ ಅಲ್ಲಿ ಸದಾ ಸೌಮ್ಯತದ ಸಂಪನ್ನೋ ಭವತಿ ಸಚ್ಛಂದ ವಾಚ್ಯನಾದ ನಿರ್ದುಷ್ಟನಾದ ಸರ್ವೋತ್ತಮನಾದ ಭಗವಂತನ ಜೊತೆಗೆ ಇದ್ದಾನೆ ಮಾಡಿದ್ರೆ ಅದಕ್ಕೆ ಸ್ವಭಿತಿ ಇತ್ಯಾದಿಗಳು ಅಂದ್ರೆ ಸ್ವ ಅಭಿ ಭವತಿ ಸ್ವ ಅಂದ್ರೆ ಸ್ವತಂತ್ರನಾದವ ಸ್ವ ಇಂದನ ಅಬ್ರಿವಿಯೇಷನ್ ಆಫ್ ಸ್ವತಂತ್ರ ಇಂಡಿಪೆಂಡೆಂಟ್ ಸ್ವತಂತ್ರನಾದ ಭಗವಂತನಲ್ಲಿ ಅಭೀತಿ ಅಂದರೆ ಹೋಗಿ ಸೇರುವುದು ಸ್ವಭಿ ಅಭೀತೋ ಭವತಿ ಅಂತ ಸ್ವತಂತ್ರನಾದ ಭಗವಂತನಲ್ಲಿ ಹೋಗಿ ಸೇರಿಕೊಳ್ಳುತ್ತಾನೆ ಸ್ವ ಅಭೀತ ಭವತಿ ಇದರ ಅಬ್ರಿವಿಯೇಷನ್ ಸ್ವಭೀತಿ ಇಷ್ಟು ವಾಕ್ಯಗಳನ್ನ ಅಬ್ರಿವಿಯೇಟ್ ಮಾಡಿ ಒಂದು ರೂಪ ಮಾಡಿದ್ರು ಸ್ವ ಅಭೀತ ಭವತಿ ಅದನ್ನ ಸ್ವಂ ಅನ್ನುವಲ್ಲಿ ಮೊದಲು ಸ್ವಾತಗೊಳ್ಳಿ ಅಭೀತ ಅನ್ನೋಲ್ಲಿ ಅಭಿ ಎಂದು ತಗೊಳ್ಳಿ ಭೀತಗೊಳ್ಳಿ ಭವತಿ ಅನ್ನೋಲ್ಲಿ ಭೀತಗೊಳ್ಳಿ ಶುರುವಿನ ಅಕ್ಷರ ಮಧ್ಯದ ಅಕ್ಷರ ಕೊನೆ ಅಕ್ಷರ ಸೇರಿ ಸ್ವಭೀತಿ ಅಂತಾಗಿದೆ ಸ್ವಭೀತಿ ಎಂದರೆ ಸ್ವತಂತ್ರನಾದ ಭಗವಂತನಲ್ಲಿ ಹೋಗಿ ಸೇರಿಕೊಳ್ಳುವುದು ಇನ್ನೊಬ್ಬರಿಗೆ ಕಾಣಿಸದಂತೆ ಅಧ್ಯಯ ಅಂದ್ರೆ ಇನ್ನೊಬ್ಬರಿಗೆ ಕಾಣದಂತೆ ಅದರೊಳಗೆ ಸೇರಿಕೊಂಡು ಅರಗಿ ಕೂತ್ಕೊಂಡು ಭಗವಂತನೊಳಗೆ ಹುದುಗಿ ಕೂತ್ಕೊಂಡಿದ್ದಾನೆ ಇನ್ನೊಬ್ರು ಗುರುತಿಸಲಾಗದಷ್ಟು ಒಳಗೆ ಪರಿಚಯ ಆಗ್ತದೆ ಅದರಿಂದ ಅದಕ್ಕೆ ಮಾ ಅನ್ನುವಂಥ ಓಂಕಾರದಲ್ಲಿ ಮಾ ಅನ್ನುವಂಥದ್ದು ನಿದ್ರೆ ಮಾ ಅಂದ್ರೆ ಏನು ಮಾದರೆ ಮಾನವ ಹತ್ಯೆ ಅಲ್ಲ ಪರಿಚಯ ಭಗವಂತನ ಪರಿಚಯ ಆಗ್ಬಿಟ್ಟಿದೆ. ಮಾದರೆ ಪರಿಚಯ ಭಗವಂತನಲ್ಲಿ ಪರಿಚಯ ಆಗ್ಬಿಟ್ಟಿದ್ದಾನೆ. ಪ್ರತ್ಯೇಕವಾಗಿ ಕಾಣಿಸುವುದೇ ಇಲ್ಲ ಇವನು ಆ ಸ್ಥಿತಿಯಲ್ಲಿದ್ದಾನೆ. ಸ್ವ ಅದರಿಂದ ತಸ್ಮಾದೇನ ಸ್ವಪಿತಿ ತ್ಯಾಜಕ್ಷತೆಯೇ ಸ್ವಪಿತಿ ಅತೀತೋ ಭವತಿ. ಅದರಿಂದ ಸ್ವ ಅತೀತ ಭವತಿ, ಸ್ವತಂತ್ರನಾದ ಭಗವಂತನಲ್ಲಿ ಒಳಗೆ ಒದುಗಿ ಕೂತಿರುತ್ತಾನೆ. ಸ್ವ ಅತೀತ ಭವತಿ ಅದರಿಂದ ಸ್ವಪ್ರೀತಿ, ಅದರಿಂದ ಅವನನ್ನು ಸ್ವಪಿತಿ ಅಂತ ಕರೀತಾರೆ. ಸ್ವಪಿತಿ ಎಂಬುದಕ್ಕೆ ಇಷ್ಟು ಒಂದು ವಾಕ್ಯವನ್ನ ಒಂದು ಸಣ್ಣ ಶಬ್ದವಾಗಿ ಧಾತುವಾಗಿ ಮಾಡ್ಕೊಳ್ತೀವಿ. ಇದು ಏನ್ ಮಾಡ್ತಾ ಇದ್ದಾನೆ? ಸ್ವಪಿ ಅತೀತೋ ಭವತಿ ಅಂತ ಹೇಳಬೇಕು. ಸುಲಭವಾಯ್ತು. ಏನ್ ಮಾಡ್ತಾ ಇದ್ದಾರೆ? ಸ್ವಪಿತಿ. ಸ್ವಪಿತಿ ಅಂತ ಅರ್ಥ ಸ್ವ ಅತೀತ ಭವತಿ, ಸ್ವತಂತ್ರನಾದ ಭಗವಂತನಲ್ಲಿ ಇನ್ನೊಬ್ಬರಿಗೆ ಕಾಣಿಸದಂತೆ ಮರ್ಜಿಯಾಗಿ ಮುಳುಗಿ ಮುದುಗಿ ಕೂತಿರುತ್ತಾರೆ ಅಂತ ಅರ್ಥ. ಅಷ್ಟೊಂದು ಹೇಳುವುದಕ್ಕೆ ಸ್ವಪಿತಿ ಅಂತ ಮಾಡ್ತೀವಿ. ಸ್ವಪಿತಿ ಸ್ವತಃ ಸ್ವಪತಿ. ಇದು ಮುಂದೆ ಕಾಣಿಸಿದಾಗ ಭವತಿ ಭವತಃ ಭವಂತಿ ಅಂತ ತಹಾತಿ ಬೇರೆ ಅಂತ ಹೋಗುತ್ತೆ. ಒದಗಿದ್ದಾನೆ, ಇಬ್ಬರು ಒದಗಿದ್ದಾರೆ, ಮೂರು ಒದಗಿದ್ದಾರೆ, ಇಷ್ಟೇ. ಹೀಗೆ ಧಾತುವಿನ ಮೂಲ ಈ ಒಂದು ವಾಕ್ಯವನ್ನು ಸಂಕ್ಷಿಪ್ತವಾಗಿ ಆಯ್ತು. ಸ್ವಪಿಯ ಸ್ವಪಿತೋ ಯಾರು ಏನಾಗುತ್ತೆ? ಭಗವಂತನವರು ಸೇರುವುದರ ಏನು ಮತ್ತೆ ನಾವು ಎಚ್ಚರದಲ್ಲಿ ಸೇರಿಲ್ಲ ಎಂಬುದು ಕನಸಲ್ಲಿ ಇಲ್ಲಪ್ಪ. ಎಚ್ಚರ ಕನಸು ಅಂತ ಹೇಳ್ಬಿಟ್ಟು ಸಯಥಾ ಶಕುನಿ ಪ್ರಬದ್ಧ ಸೂತ್ರೇಣ ಸೂತ್ರೇಣ ಪ್ರಬದ್ಧ ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯ್ತನ್ನು ವರಂತ್ವ ಬಂಧನವೇ ಉಪಾಶ್ರಯತೆ. ಇವನೇ ಒಂದು ಸೋಪ್ಯ ಮನಃ ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯ್ತನ್ನು ಕಪ್ತ್ವ ಪ್ರಾಣಮೇ ಉಪಾಶ್ರಯತೆ ಪ್ರಾಣಬಂಧನ ಸೋಪ್ಯ ಮನ ಇತಿ. ಇದು ಹೇಗಿದೆ ಒಂದು ಎಚ್ಚರ ಅಂದ್ರೆ, ಈಗ ಒಬ್ಬ ಒಂದು ಅಕ್ಕಿಯನ್ನು ಹಿಡಿದಿದ್ದ, ಅಕ್ಕಿಯನ್ನು ಹಿಡಿದು ಒಂದು ಕಾಲಿಗೆ ಹತ್ತು ಕಟ್ಟಿದ್ದ, ಹತ್ತು ಕಟ್ಟಿ ಬಿಟ್ಟುಕೊಂಡಿದ್ದಾನೆ. ಅಲ್ಲ, ಹಗ್ಗ ಅವನಿಗೆ ಹೇಳಿದೆ ಅಕ್ಕಿಯ ತಲೆಯಲ್ಲಿ ಹಾಡಬೇಕಾದ್ರೆ, ಯಾಕಂದ್ರೆ ಹಗ್ಗ ಉದ್ದ ಇದೆ. ಒಂದು ಯಾರು ಹಿಡಿದಾದ್ಮೇಲೆ ಎಲ್ಲಿನ ಕಾರ್ಯ ಹೋಗುವಂತ ಹಾಡಬೇಕಾದಂತೆ ಅಂತ ಗೌರವಂತ ಹಾಡುತ್ತೆ. ದೂರ ಹೋಗುವ ಹಗ್ಗ ಹಿಡಿಯುತ್ತೆ, ಇಲ್ಲಿ ಹಗ್ಗ ಕಟ್ಟೆ ಹಾಕಿದ್ದಾನೆ. ಅದನ್ನ ಯಥಾ ಶಕುನಿ ದಿಶಂ ಸೂತ್ರೇಣ ಪ್ರಬದ್ಧ, ಹಗ್ಗದಿಂದ ಕಟ್ಟಿ ಹಾಕಿದ ಶಕುನಿ. ಶಕುನಿ ಅದು ದಿಶಂ ದಿಶಂ ಪತಿತ್ವ. ಈ ಕಡೆ ಹಾರತ್ತೆ ಕಟ್ಟಿ ಹಾಕಿದ್ದಾರೆ ಗೊತ್ತಿಲ್ಲ ಅದಕ್ಕೆ, ಇಲ್ಲ ಯಾರೋ ಅಷ್ಟು ಹೋದಾಗ ಯಾವ್ದಾರೆ ಈಚೆ ಅಂತ ಮಾಡಿ ಈಚೆ ಎಲ್ಲಾ ದಿಕ್ಕುಗಳಿಗೆ ಹಾರಿತು. ಹಾರಿ ಹಾರಿ ಹಾರಿ ರೆಕ್ಕೆ ಸೋತಿತ್ತು. ಕಡೆ ದಿಶಂ ದಿಶಂ ಪತಿತ್ವ ದಿಕ್ಕು ದಿಕ್ಕುಗಳಿಗೆ ಹಾರಿತು. ಹಾರಾಟ ಜಾಸ್ತಿ ಆಯ್ತು, ಬರ ಕೂತಿತ್ತು, ಬರೀ ಹಾರಿ ಉಪಯೋಗ ಸುಸ್ತಾಯ್ತು. ಮತ್ತೆ ಬಂಧನ ಮೇ ಉಪಾಶ್ರಯತೆ, ಯಾವುದೇ ಕಟ್ಟಿ ಹಾಕಿದ್ದಾರೋ ಅಲ್ಲೇ ಕೂತು ಹಾಗೆ ತಾನೆ ಹಾಕಿರು. ಹಾಗೆ ಈ ಎಚ್ಚರ ಅಂದ್ರೆ ಏನು ಅಂತ, ಇದು ಭಗವಂತನಿಂದ ದೂರ ಹಾರುವ ಕ್ರಿಯೆ. ಅವ್ನು ಕಟ್ಟಿ ಹಾಕಿದ್ರು ಭಗವಂತ, ಅವನು ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ ಸೂತ್ರ. ಯಾರು ಕಟ್ಟಿಯಾಗಿ ಪ್ರಾಣದೇವರಿಂದ, ಪ್ರಾಣ ಅಂದ್ರೆ ಪ್ರಾಣದೇವರೇ ಸೂತ್ರ. ಇವರು ಸೂತ್ರದ ಹಾರ ಪ್ರಾಣದೇವರು ಅವನು ಹಗ್ಗದಿಂದ ನಮ್ಮನ್ನು ಕಟ್ಟಿ ಹಾಕಿ ಎಲ್ಲಿ ನೋಡೋದು ಕೋಡಿದ ಪ್ರಾಣ ಹೋಗುತ್ತೆ ಅಷ್ಟೇ. ಪ್ರಾಣ ಇವರು ಕಟ್ಟಿ ಹಾಕಿದ್ದಾರೆ ಪ್ರಾಣ ಎನ್ನುವ ಸೂತ್ರದಿಂದ. ಪ್ರಾಣನಾಥನಾಗಿರ್ತಕ್ಕಂಥ ಶ್ರೀ ಪ್ರಾಣನಾಥನಾದ ಭಗವಂತ ಕಟ್ಟಿಯಾಗಿದ್ದಾರೆ ಇವನ್ನ. ಅದು ಕಟ್ಟಿಯಾಗಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಸ್ವತಂತ್ರ ಅಂತ ತಿಳ್ಕೊಂಡು ಅದು ಎಚ್ಚರದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲೇ ಎಲ್ಲೇ ಓಡಿತು. ಕನಸಿನಲ್ಲಿ ಸ್ವಲ್ಪ ಮಟ್ಟಿ ಹಾಗೆ ಎಲ್ಲೆಲ್ಲೋ ಓಡಿತು. ಅದು ದಿಶಂ ಏವಮೇವ ಕಂಡು ಸ್ವಾಮಿ ಮನಃ ದಿಶಂ ದಿಶಂ ಪಟಿ. ಈ ಮನಸ್ಸು ಮನಸ್ಸು ಅಂದ್ರೆ ಮನಸ್ಸಲ್ಲ, ಮನಸ್ಸು ಸ್ವತಃ ಹೋಗುವುದಿಲ್ಲ. ಮನಸ್ಸು ಅಂದ್ರೆ ಅದು ಕಂಪ್ಯೂಟರ್. ಅದು ಎಲ್ಲಿ ಕಂಪ್ಯೂಟರ್ ಫೀಡ್ ಮಾಡದೆ ಅವನು ಒಬ್ಬಬೇಕಲ್ಲ, ಅದನ್ನು ಯಾರು ಫೀಡ್ ಮಾಡೋ ಜೀವ. ಅದನ್ನ ಮನಃ ಅಂದ್ರೆ ಮನನಶೀಲನಾದ ಜೀವ. ವಿಚಾರ ಮಾಡಿ ನಾನು ಓಡಿಬಿಡ್ತೇನೆ, ಅದು ಓಡಿದ ಆ ಕಡೆ ಓಡಿದ ಈ ಕಡೆ ಓಡಿದ, ಸಾವಿರ ವ್ಯವಹಾರಗಳ ಕೈ ಹಾಕಿದ, ಸಾವಿರ ಕಡೆ ಹಾರಾಡಿದ, ಕಡೆ ಸೋತು ಕಡೆ ಸುತ್ತು ದಿಶಂ ದಿಶಂ ಪತಿತ್ವ ಊರೆಲ್ಲ ಹಾರಾಡಿದ. ಅದರಲ್ಲೆಲ್ಲ ಎಚ್ಚರದಲ್ಲಿ ಎಚ್ಚರ ಅಂದ್ರೆ ಭಗವಂತನನ್ನು ಮರೆತ ಹಾರಾಟ. ಇಷ್ಟು ಬ್ಯೂಟಿಫುಲ್ ಆಗಿರ್ತದೆ ಭಗವಂತನನ್ನು ಮರೆತ ಹಾರಾಟ. ಕಡೆಗೆ ಎಚ್ಚರ ತಪ್ಪುವುದು ಬಿದ್ರೆ ಭಗವಂತನನ್ನು ಮರೆತು ಭಗವಂತನ ಕೂತು ಗಟ್ಟಿಯಾಗಿ ಅಲ್ಲೇ ಕೂತು. ಆದ್ರೂ ಭಗವಂತ ಗೊತ್ತಿಲ್ಲ. ದಿಶಂ ದಿಶಂ ಪತಿತ್ವ ಅನ್ಯತ್ರ ಆಯತನ ಮನತ್ವ ಬೇರೆ ಕಡೆ ನೆಲೆಗಾಣದೆ ಹೇಗೆ ಬಂಧನವೇ ಉಪಾಶ್ರಯತೆ. ಆ ಕಟ್ಟಿ ಹಾಕಿದಂತಹ ಅವನ ಕೈಯಲ್ಲಿ ಕೂತ್ಕೊಡುತ್ತೆ, ಅವನು ಪಂಜರದಲ್ಲಿಯೋ ಅಂತ ಕೂತ ಅಂದ್ರೆ ಮನನಶೀಲವಾದ ಜೀವ ಎಲ್ಲೆಲ್ಲೋ ಓಡುತ್ತೆ, ನಾನೇ ಸ್ವತಂತ್ರವಾಗಿ ಹಾರಾಡಬಲ್ಲೆ, ಹೋರಾಡಬಲ್ಲೆ, ಹಾರಾಟ ಹೋರಾಟ ಎಲ್ಲ ಮೇಲೆ ಎಲ್ಲಿಯೂ ಅತ್ಯಂತ ಆಯತನ ಮಲತ್ವ ಎಲ್ಲಿಯೂ ನೆಲೆಗಾಣದೆ ಏನು ಮಾಡುತ್ತೆ ಕಡೆಗೆ ಪ್ರಾಣದೇವರು ಕಡೆ ಪ್ರಾಣದೇವರು ಪ್ರಾಣದೇವರು ಅಂದ್ರೆ ಪ್ರಾಣದೇವರು ಪ್ರಾಣನಿಗೆ ನಿಯಾಮಕಾದಂತಹ ಸರ್ವಚೇಷ್ಟಕನಾದ ಭಗವಂತನಲ್ಲಿ ಬರ್ಬೋದು. ಅದೇ ನಿಮ್ಮ ನಾವು ಅದಕ್ಕೆ ಪ್ರಾಣ ಶಬ್ದ ಯಾಕಪಡಿಸುವುದಕ್ಕೆ ಇದ್ರೆ ಅಂದ್ರೆ ಇಬ್ಬರು ಇದ್ದಾರೆ, ಪ್ರಾಣದೇವರು ಭಗವಂತ ಇವರಿಬ್ಬರು ಜೊತೆಗೆ ಎದ್ದುಬಿಡೋದು. ಪ್ರಾಣದೇವ ಭಾಷೆ ಇದೆ, ಪ್ರಾಣ ಭಕ್ತರಂತಿ ಸ್ವಾಮಿ ಮನ, ಯಾಕೆಂದ್ರೆ ಈ ಮನಸ್ಸನ್ನ ಜೀವನ ಕಟ್ಟಿಯಾಗಿದ್ದವರು ಯಾರು? ಪ್ರಾಣದೇವರು ಪ್ರಾಣ ನಿಯಾಮಕರಾದಂತಹ ಮನವಂತ, ಅವನು ಪ್ರಾಣ ಸರ್ವಚೇಷ್ಟಗಳಾದ ಭಗವಂತ ಮತ್ತು ಮುಖ್ಯ ಪ್ರಾಣ. ಇವರ ಬಂಧನದಲ್ಲಿ ಇದೆ ಈ ಜೀವ ಮನಸ್ಸು. ಓಡು ಎಲ್ಲೆಲ್ಲಿ ಓಡಿ ಓಡಿ ಓಡಿ ಮತ್ತೆ ಅವರಿಂದ ಬಂದು ಇದು ಎಚ್ಚರ ಅಂದರೆ ಭಗವಂತನಿಂದ ದೂರ ಓಡಿಹೋಗುವ ಪ್ರಯತ್ನ. ನಿದ್ರೆ ಎಂದರೆ ಭಗವಂತನಿಂದ ದೂರ ಓಡ್ಲಿಕ್ಕೆ ಓಡ್ಲಿಕ್ಕೆ ಆಗದೆ ಕಡೆಗೆ ಭಗವಂತನಿದ್ದಲ್ಲಿಗೆ ಬಂದು ಕೂತ್ಕೊಳ್ಳೋದು. ಆದರೆ ಭಗವಂತನ ಹತ್ರ ಇದ್ದೇನೆ ಅನ್ನೋ ಎಚ್ಚರ ಕಳ್ಕೊಂಡು ಇಷ್ಟೇ ಎಚ್ಚರ ಮತ್ತು ನಿದ್ರೆ ಅಂತ ಅಥವಾ ಬಹಳ ವಿಚಿತ್ರವಾದಂತಹ ಎಚ್ಚರ ಮತ್ತು ತನ್ನ ನಿದ್ರೆಯ ಬಗ್ಗೆ ವಿಲಕ್ಷಣವಾದಂತಹ ವಿವರಣೆಯನ್ನು ಕೊಡ್ತಾರೆ. ಉದಾಹರಣೆ ಹರಿಪ್ರಚಂಡ ಬೇರೆ ಎಲ್ಲ ಯಾವ ಉಪನಿಷತ್ತುಗಳಲ್ಲೂ ಬಾರದಂತಹ ಇಂತಹ ಮೂರು ಸಂಗತಿಗಳನ್ನು ಮನವಿ ಇರುತ್ತಾರೆ. ಪರಪ್ರಚಂಡ ಮನುಷ್ಯ ಉದಾಹರಣೆ ಎಚ್ಚರ ದೇವರಿಂದ ದೂರ ಸಹಜವಾಗಿ ಅಲ್ವಾ? ನಾವು ಎಚ್ಚರದಲ್ಲಿ ದೇವತೆಯನ್ನು ಮಾಡಬೇಕು, ಅದಕ್ಕೆ ಎಚ್ಚರ ಮರೆತು ಹೋಗುತ್ತೆ ಅಂತ ಒಂದು ಶಿಲ್ಪ ಮಾಡು ದೇವರು ಸ್ಮರಣೆ ಮಾಡು ಅಂತ ಹೇಳೋದು. ಸ್ಮರಣೆ ಮಾಡುವಾಗಲೂ ಕೂಡ ಸ್ಮರಣೆ ಇದೆ ಅದರದ್ದು ನಾಮ ಮಾತು ಬಂದು ಬರ್ತಾರೆ. ಸ್ಮರಣೆ ದೇವರು ಬರೋಲ್ಲ, ದೇವರ ನಾಮ ಹೇಳೋದು ಇನ್ನೇನನ್ನು ಸ್ಮರಣೆ ಮಾಡ್ತಾರೆ. ಎಚ್ಚರದಲ್ಲಿ ಭಗವಂತನಿಂದ ದೂರ ಸರಿಯುವ ವಿಸ್ಮೃತಿಯ ಅವಕಾಶಗಳು ಜಾಸ್ತಿ. ನಿದ್ರೆಯಲ್ಲಿ ಬೇರೆ ಸ್ಮರಣೆ ಇಲ್ಲಲ್ಲ, ಯಾವುದೂ ಗೊತ್ತಿಲ್ಲ, ದೂರತ್ತೇನೆ ಯಾವುದೂ ಗೊತ್ತಿಲ್ಲ, ಭಗವಂತ ಆದರೂ ಗೊತ್ತಿರಬೇಕು, ಬರೂ ಏನು ಗೊತ್ತಿಲ್ಲ. ನಿದ್ರೆ ಇಲ್ಲಿ ಭಗವಂತ ಬಿಟ್ಟು ಉಳಿದದ್ದೆಲ್ಲ ಗೊತ್ತಿದೆ, ನಿದ್ರೆಯಲ್ಲಿ ಭಗವಂತನ ಗೊತ್ತಿಲ್ಲ, ಉಳಿದಂತೂ ಏನು ಗೊತ್ತಿಲ್ಲ. ಹೀಗೆ ಇದು ಯಾಕೆ ಅಂದ್ರೆ ಆ ಹಾರಾಟದಿಂದ ಸೋತವನಿಗೆ ತೊಡೆಯಲ್ಲಿಟ್ಟು ವಿಶ್ರಾಂತಿ ಕೊಡ್ತಾನೆ ಭಗವಂತ, ಸ್ವಲ್ಪ ವಿಶ್ರಾಂತಿ ತಗೋ, ತನ್ನ ಅರಿವು ಕೊಡ್ಲಿಲ್ಲ. ಅದಕ್ಕೆ ಮತ್ತೆ ಕಾರು ಅದು ಬೇರೆ ವಿಷಯ, ಅದನ್ನು ಇನ್ನೊಂದು ಆಯಾಮದ ನೋಡು. ಸ್ವಾಧ್ಯ ಸಂಪತ್ತಿಯು ಅಂತ ನಿದ್ರೆ ಮತ್ತು ಮೋಕ್ಷ ಎರಡೂ ಸುಮಾರಾಗುತ್ತೆ ಅಂತ ಶಾಸ್ತ್ರ. ಮೋಕ್ಷದ ಬಗ್ಗೆ ನಮಗೆ ಎಚ್ಚರ ಆಗುವುದೇ ನಿದ್ರೆ ಇಂದ. ಯಾಕೆಂದ್ರೆ ಮೋಕ್ಷ ಅಂದ್ರೆ ದುಃಖವಿಲ್ಲದ ಆನಂದ, ದುಃಖವಿಲ್ಲದ ಆನಂದ ಅಂತ ಒಂದು ಮುಕ್ತ ಜಗತ್ತಲ್ಲಿ ಎಲ್ಲೇ ಆದ್ರೆ ಯಾರಾದ್ರೂ ಕಂಡದ್ದುಂಟು ಇಲ್ಲ ಅಂತ ಯಾವ ನಿದ್ರೆ ಮತ್ತೆ ಎಚ್ಚರದಲ್ಲಿ ಇಲ್ಲ. ಎಚ್ಚರದಲ್ಲಿ ಆನಂದ ಆದಾಗ ದುಃಖ, ಆನಂದಕ್ಕೋಸ್ಕರ ದುಃಖ, ಆನಂದ ಆದ್ಮೇಲೆ ದುಃಖ, ಆನಂದ ಆಗೋ ಮುಂಚೆ ದುಃಖ, ಆನಂದಕ್ಕೋಸ್ಕರ ದುಃಖ ಎಲ್ಲ ಉಂಟು. ಕನಸಿನಲ್ಲಿ ಹಾಗೆ ಒಳ್ಳೆ ಕನಸು ಬಂದ್ರೆ ಸುಖ, ಕೆಟ್ಟದ ದುಃಖ, ಭಯ ದುಃಖ ಎಲ್ಲ ಇದೆ. ಭಯವೇ ಇಲ್ಲ, ದುಃಖವೇ ಇಲ್ಲ, ನಿರ್ಭಯ. ಮೋಕ್ಷ ಆದ್ರೆ ಅಭಯಂ ನಿರ್ಣದ ಭಾರಂ ಅದುಃಖ, ದುಃಖವೇ ಇಲ್ಲದ ಭಯವೇ ಇಲ್ಲದ ಸ್ಥಿತಿ ಇದ್ರೆ ಮೋಕ್ಷ. ನಮಗೆ ಇಲ್ಲಿ ಮೋಕ್ಷಕ್ಕೆ ಹೋಗೋ ಮುಂಚೆ ದುಃಖ ಮತ್ತು ಭಯ ಇಲ್ಲದ ಸ್ಥಿತಿ ಅಂತ ಬಿದ್ದರೆ ಮಾತ್ರ ನಿದ್ರೆಯಲ್ಲಿ ಬೇಕೆಂದ್ರೆ ನಮ್ಮ ಎದೆ ಎದರೆ ನಾಡು ಅವರಿಗೆ ಅವರಿಗೆ ಗೊತ್ತಿರುತ್ತೆ.